ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ ಮಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಾತು ಮಕರಂದ. ಪಾಕ್ಷಿಕ ಕೌಟುಂಬಿಕ ಚರ್ಚೆ. ರೂಪಕ, ಈಗ ಅಡುಗೆ ಮನೆಯಲ್ಲಿ ಸಕ್ಕರೆ ಬಿದ್ರೆ ಏನಾಗ್ತದೆ? ಇರುವೆಗಳು ಬರ್ತವೆ. ನಿಜವಾ? ನಮ್ಮ ಮನೆಯಲ್ಲಂತ ಬರೋದಿಲ್ಲಪ್ಪ, ಯಾಕೋ ಗೊತ್ತಿಲ್ಲ. ಅವ್ರಿಗೆ ಏನಾದ್ರೂ ಬಿ ಪಿ ಶುಗರ್ ಏನಾದ್ರು ಉಂಟೇನ? ಖಂಡಿತ ಶಾಮಣ್ಣ. ಯಾಕೆಂದ್ರೆ ಮನುಷ್ಯರಿಗೆ ಎಲ್ರಿಗೂ ಸಾಮಾನ್ಯವಾಗಿದೆ ಈಗ, ಹಾಗೆ ಈ ಇರುವೆಗಳಿಗೂ ಶುರು ಆಗಿರ್ಬಹುದು ಅಂತ. ಯಾಕಂದ್ರೆ ಸಕ್ಕರೆ ಬಿದ್ರೆ ತಿನ್ನೋದಿಲ್ಲ, ಅದೇ ಒಂದು ಅಕ್ಕಿನೋ ರವೆನೋ ಏನಾದ್ರು ಹಾಕಿಬಿಟ್ರೆ ಹಾಕೋದು ಬೇಡ, ಸ್ವಲ್ಪ ಚೆಲ್ಲಿದ್ರು ಸಾಕು, ಕ್ಷಣಾರ್ಧದಲ್ಲಿ ಬಂದು ಬಿಡ್ತವೆ, ಸಾಲ್ ಸಾಲ ಗಟ್ಟಿ ಬರ್ತವೆ. ಅಂದ್ರೆ ಸಕ್ಕರೆ ತಿಂದ್ರೆ ಬಿ ಪಿ ಶುಗರ್ ಬರ್ತದೆ ಅಂತ ಅವುಗಳಿಗೆ ಗೊತ್ತಾಗಿದೆ. ಇದೇ ಈಗ ಶಾಮಣ್ಣ ಹೇಳಿದಾಗೆ ಒಂದು ಜೋಕ್ ಮತ್ತೊಂದ ಅಂದ್ರೆ, ಈ ಸೊಳ್ಳೆ ಕಚ್ಚಿದಲ್ಲ ಬಂದು, ನಾವು ಇಬ್ರು ಕೂತಾಗ ನನ್ ಕಚ್ಚಿಲ್ಲ ನಿಮ್ ಕಚ್ಚಿದ ಅಂದ್ಕೊಳ್ಳಿ, ಇಲ್ಲಿ ನಿಮ್ಮ ರಕ್ತ ಕಹಿ ಇರ್ಬೇಕು ಅದಕ್ಕೆ ಕುಚ್ಚಿಲ್ಲ ಅಂತ. ನಿಮ್ ರಕ್ತ ಸಿಹಿ ಇದ್ದು ಕರಿ ಕಚ್ಚಿದ್ದಾರೆ ಹಾಗೆ. ಶಾಮಣ್ಣನ ಜೋಕ್ ಈ ತರ. ಈ ಸಕ್ಕರೆ ವಿಷಯ ಯಾಕೆ ಬಂತು ಅಂದ್ರೆ, ನಾವು ಮಂಡ್ಯದ ಬಗ್ಗೆ ಎಲ್ಲ ಮಾತಾಡ್ತಿರ್ತೀವಲ್ಲ, ಮಂಡ್ಯದಲ್ಲಿ ನಾವು ಚಿಕ್ಕದಾಗಿದ್ದಾಗ ಪ್ರವಾಸ ಹೋಗಿದ್ವಿ ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆಯನ್ನು ನೋಡ್ಬೇಕು ಅಂತ. ನಾನು 3rd, 4th, 5th class ಇದ್ದ. ಅಂತ ಸಂದರ್ಭದಲ್ಲಿ ಒಳಗಡೆ ಎಲ್ಲ ಸಕ್ಕರೆ ಮಾಡುದು ಹೇಗೆ, ಕಬ್ಬಿನ ರಸ ತೆಗೆಯುವುದು ಹೇಗೆ, ಅದನ್ನ ಸಕ್ಕರೆ ಮಾಡುವುದು ಹೇಗೆ ಅಂತೆಲ್ಲ ತೋರಿಸಿದ್ರು. ಬೇರೆ ಬೇರೆ ಮೆಷಿನರಿ ಎಲ್ಲ ಇತ್ತು. ಹೊರಗಡೆ ಬರುವಾಗ ಗೋಣಿ ಚೀಲದಲ್ಲಿ ತುಂಬಾ ಸಕ್ಕರೆ ತುಂಬಿಸಿ ಇಟ್ಟಿದ್ರು, ಎಷ್ಟು ಬೇಕಿದ್ರು ತಿನ್ಬಹುದು ಅಂತ. ಈ ಮಕ್ಕಳಿಗೆ ಒಂದು ಕುತೂಹಲ ಇರ್ತದಲ್ಲ, ತಿನ್ನುವ ಅಂತ. ಎಷ್ಟು ತಿನ್ಬಹುದು? ಬಿಸಿ ಬಿಸಿ ಸಕ್ಕರೆ, ಆವಾಗ ತಯಾರಾದಂತ ಬಿಸಿ ಬಿಸಿ ಸಕ್ಕರೆ, ಅದನ್ನ ಎರಡೂ ಕೈಯೆಲ್ಲ ಬಾಚಿಕೊಂಡು ತಿಂದ್ರು. ತಿಂದು ತಿಂದು ತಿಂದು ಹೊಟ್ಟೆ ತುಂಬುತ್ತದ? ಎರಡು ಸಾರಿ ಕೈಯಲ್ಲಿ ತಿನ್ನುವಾಗಲೇ ಹೊಟ್ಟೆ ಫುಲ್ ಆಯ್ತು. ಹಾಗೆ ಪ್ರವಾಸ ಹೋಗುವಾಗ್ಲೂ ಕೂಡ ಇಂಥ ಒಂದು ಅನುಭವ ಕೂಡ ಆಗ್ತದೆ ಮಕ್ಕಳಿಗೆ ಅಂತ. ಅವರಿಗೆ ಗೊತ್ತಿದೆ ಮಕ್ಕಳು ಹೆಚ್ಚು ತಿನ್ಲಿಕ್ಕೆ ಇಲ್ಲ ಅಂತ. ಅಂದ್ರೆ ಸಿಹಿಯಾದ್ರೂ ಕೂಡ ಒಂದು ಮಿತಿಯಲ್ಲಿರ್ಬೇಕು ಅಂತ. ಬಾಯಿ ರುಚಿ ಆಗ್ತದೆ ಅಂತ ಇಲ್ಲಿ ಹೊಟ್ಟೆ ತುಂಬಾ ಅದನ್ನ ತಿನ್ಲಿಕ್ಕೆ ಆಗೋದಿಲ್ಲ, ಇತಿ ಮಿತಿಯಲ್ಲಿ ಇರಬೇಕು ಯಾವಾಗಲೂ. ಶಾಮಣ್ಣ ಈಗ ಹೇಳ್ತಾ ಇರೋದು ಸಕ್ಕರೆ ನಾಡಲ್ಲಿ ಸಾಹಿತ್ಯ ಸಮ್ಮೇಳನ. ಅದು ವಿಷಯ ಅದು. ಅದೇ ಅಂದ್ರೆ ಅಲ್ಲಿಂದ ಪ್ರಾರಂಭವಾಗಿದೆ ಅದು, ಈಗ ಸಾಹಿತ್ಯ ಸಮ್ಮೇಳನಕ್ಕೆ ತಿರುಗುತ್ತೆ. ಅಂದ್ರೆ ಈಗ ಸಾಹಿತ್ಯ ಸಮ್ಮೇಳನದಲ್ಲಿ ಬೇರೆ ಬೇರೆ ಬರುವಂತವರ ಉದ್ದೇಶಗಳು ಬೇರೆ ಬೇರೆ ಇರ್ತವೆ. ಕೆಲವರು ಜಾತ್ರೆಯ ರೂಪದಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ನೋಡ್ತಾರೆ, ಅಲ್ಲಿ ಹೋದ್ರೆ ನಮಗೆ ಏನನ್ನ ತಗೋಬಹುದು ಅಂತ. ಹಾಗೆ ಮತ್ತೆ ಕೆಲವರು ಏನನ್ನ ನೋಡಬಹುದು, ಏನನ್ನ ಕೇಳಬಹುದು ಅಂತ ಜನರು ಬರ್ತಾರೆ. ಮತ್ತೆ ಕೆಲವರು ಯಾವ ಪುಸ್ತಕ ನನಗೆ ಖರೀದಿ ಮಾಡ್ಲಿಕ್ಕೆ ಸಿಗ್ತದೆ ಅಂತ ನೋಡ್ತಾರೆ. ಮತ್ತೆ ನನ್ನ ಫ್ರೆಂಡ್ಸ್ಗಳು ಈಗ ಈ ಸೋಷಿಯಲ್ ಮೀಡಿಯಾ ಅಂತ ಇದೆಯಲ್ಲ, ಮಾಧ್ಯಮಗಳು, ಸಾಮಾಜಿಕ ಜಾಲತಾಣಗಳು ಇಂಥದ್ದಲ್ಲೆಲ್ಲ ಇರ್ತದಲ್ಲ, ಗ್ರೂಪ್ಗಳೆಲ್ಲ ಇರ್ತವಲ್ಲ, ಅದರಲ್ಲಿ ಆಗಿರುವಂತಹ ಫ್ರೆಂಡ್ಸ್ಗಳನ್ನ ಮುಖತ ಭೇಟಿಯಾಗಿ ಮಾತನಾಡುವ ಅವಕಾಶವೂ ಕೂಡ ಇರ್ತದೆ. ಒಂದು ಸೆಲ್ಫಿ ತೆಗೆಯೋ ತಗೊಂಡ್ಬಿಡುವ ಅಂತ. ಹಾಗೆ ಬೇರೆ ಬೇರೆ ಉದ್ದೇಶಕ್ಕೆ ಬಂದಂತಹ ಜನರೆಲ್ಲ ಒಟ್ಟು ಸೇರುವ ಸಂಭ್ರಮ ಇದು. ಹೌದು. ಮತ್ತೆ ಕೆಲವೊಬ್ಬರಿಗೆ ಒಂದು ಸಣ್ಣ ಪುಟ್ಟ ಕವಿತೆಗಳನ್ನ ಬರೆಯೋರಿಗೆ ಒಂದು ಆಸೆ ಇರ್ತದೆ, ನಾವು ಹೋಗೋಣ ಸಾಹಿತ್ಯ ಸಮ್ಮೇಳನ. ಸಣ್ಣ ಪುಟ್ಟ ಕವಿಗಳನ್ನೆಲ್ಲ ಬಿಡುದಿಲ್ಲ ಅಲ್ಲಿ. ಅವರಿಗೆ ಒಂದು ಇನ್ಸ್ಪಿರೇಷನ್. ಅದೊಂದು ಶಾಮಣ್ಣ ಹೇಳಿದಾಗ ಒಂದೊಂದು ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಜಾತ್ರೆ. ಆ ಜಾತ್ರೆ ಸಂದರ್ಭದಲ್ಲಿ ಎಂತೆಂತ ಒಳ್ಳೊಳ್ಳೆ ಮಹಾನ್ ಕವಿಗಳು ಎಲ್ಲ ಬಂದಿರ್ತಾರೆ ಅಲ್ಲಿ, ಹೆಸರಾಂತ ಕವಿಗಳೆಲ್ಲ, ಸಾಹಿತಿಗಳು ಬಂದಿರ್ತಾರೆ, ಬರಹಗಾರ ಬಂದಿರ್ತಾರೆ, ಅವರೆಲ್ಲರೂ ನಾವು ನೇರವಾಗಿ ನೋಡಬಹುದಲ್ವಾ? ಆಮೇಲೆ ಅವ್ರ ಜೊತೆ ಮಾತಾಡಬಹುದು, ಅವರ ಒಂದು ಆಟೋಗ್ರಾಫ್ ತಗೋಬಹುದು, ಅವ್ರ ಜೊತೆ ಸೆಲ್ಫಿ ತಗೋಬಹುದು. ಆ ಒಂದು ಉದ್ದೇಶದಿಂದ ಸುಮಾರು ಜನ ಬಂದಿರ್ತಾರೆ. ಮತ್ತೆ ಒಳ್ಳೊಳ್ಳೆ ಅನುಭವ ಆಗುತ್ತೆ ಶಾಮಣ್ಣ ಅಲ್ಲಿ. ಅದು ಹೋದಾಗ ಸಾಹಿತ್ಯದ ಎಲ್ಲ ಬೆಳಗಿಂದ ಸಂಜೆ ತನಕ ಸಾಹಿತ್ಯದ ವಿಷಯನೇ ಎಲ್ಲ ಬಂದಿರುತ್ತಲ್ಲ, ಬಹಳಷ್ಟು ಅನುಭವ ನಮ್ಗೆ ವಿಚಾರ ವಿನಿಮಯ ಆಗಿರ್ತದೆ, ಅದೆಲ್ಲ ನಾವು ಕೇಳಿಕ್ ಸಿಗುತ್ತೆ ನಮಗೆ. ಈಗ ಹೈಸ್ಕೂಲ್ ಹಂತದಲ್ಲೆಲ್ಲ ನಾವು ಕನ್ನಡ ಪಠ್ಯದಲ್ಲಿ ಅಥವಾ ಸಾಮಾಜಿಕ ಸಮಾಜಶಾಸ್ತ್ರ ಅಂತ ಇದೆಯಲ್ಲ ಅದಲ್ಲೆಲ್ಲ ದೊಡ್ಡ ದೊಡ್ಡ ಹೆಸರುಗಳನ್ನೆಲ್ಲ ಕೇಳಿರ್ತೀವಿ. ಇವರು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂತವರು, ಇವರು ದೊಡ್ಡ ಸಾಹಿತಿಗಳು, ಇವರು ಕವಿಗಳು ಅಂತ ಹೇಳಿಲ್ಲ. ಅವರನ್ನ ಮುಖತಃ ನೋಡುವಂತಹ ಒಂದು ಅವಕಾಶವೂ ಕೂಡ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಸಿಗ್ತದೆ ಅಂತ ಹೇಳಿ. ನಾನು ಇಂಥ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದಾಗ ಈಗ ಕೋಟ ಶಿವರಾಮ ಕಾರಂತರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಹೌದು, ಉದ್ದಾಮ ಸಾಹಿತಿಗಳು ಹೌದು, 90 ವರ್ಷ ಬದುಕಿದವರು ಕೂಡ ಹೌದು, ಇವರನ್ನು ಮುಖತಃ ನೇರವಾಗಿ ನಾವು ಮಾತನಾಡಿಸುವುದಕ್ಕೆ ಸಾಧ್ಯ ಇಲ್ಲದಿದ್ರೂ ಕೂಡ ಹತ್ತಿರದಿಂದ ನೋಡಿ ಒಂದು ಅವರ ಅನುಭವವನ್ನು ಪಡೆಯುವಂತಹ ಒಂದು ಅವಕಾಶ ಸಿಗ್ತದೆ. ಆಮೇಲೆ ರೂಪಕ ಜಿ ವೆಂಕಟಸುಬ್ಬಯ್ಯ ಅಂತ ಕೇಳಿರಬಹುದಲ್ಲ, ಅವರು ಈ ಪದಗಳ ಒಂದು ಅರ್ಥ ವಿವರಣೆಯನ್ನು ನೀಡುವುದರಲ್ಲಿ ನಿಘಂಟು ತಜ್ಞ ಅಂತ ಹೆಸರು ಅವರಿಗೆ. ಅವರು ಶತಾಯುಷಿಗಳು, 100 ವರ್ಷ. ಅವರನ್ನು ಕೂಡ ಹತ್ತಿರದಿಂದ ನೋಡುವಂತ ಜೊತೆಗೆ ಫೋಟೋ ತೆಗೆಯುವಂತ ಅವಕಾಶ ಕೂಡ ನನಗೆ ಸಿಕ್ಕುದು. ಮತ್ತೆ ಅಂತ ಅವಕಾಶ ಸಿಕ್ಕೋದಿಲ್ಲ. ನಾವು 100 ವರ್ಷ ಬದುಕ್ತೀವೋ ಬಿಡ್ತೀವೋ ಬೇರೆ, ಆದ್ರೆ ಆ 100 ವರ್ಷ ಬದುಕಿದವರ ಸಾಧನೆ ಇದೆಯಲ್ಲ, ಅವ್ರ ಜೊತೆಗೆ ನಮ್ದು ಒಂದು ಫೋಟೋ ಇರಲಿ ಅಂತ ಇರ್ತದೆ, ಹಾಗೆಲ್ಲ ಒಂದು ಅವಕಾಶ ಸಿಗ್ತದೆ ಅಂತ. ಮತ್ತೆ ಅವರ ಜೊತೆ ಫೋಟೋ ತೆಗೆಸಿಬಿಟ್ಟು ಅದನ್ನ ನಾವು ಮತ್ತೆ ಸೋಶಿಯಲ್ ಮೀಡಿಯಾದಲ್ಲಿ ಹಾಕೊಳ್ಳಬಹುದು. ನಾವು ಅವರಾಗಿ ನಾವು ಕೂಡ ದೊಡ್ಡವರಾಗಬಹುದು. ಈಗ ವಿಷಯ ಅದಲ್ಲ, ನಾವು ದೊಡ್ಡವರಾಗಬೇಕಿದ್ರೆ ಅವರ ಜೊತೆಗೆ ನಾವು ಫೋಟೋ ತೆಗೆದ್ರೆ ಆಗುದಿಲ್ಲ. ನಾನು ಯಾವಾಗ್ಲೂ ಹೇಳುವುದಿದೆ, ನನ್ನ ಮುಂದಿನ ನಂಬರ್ ನಾನು ರ್ಯಾಂಕ್ ಸ್ಟೂಡೆಂಟ್ ಆಗಿರ್ಬಹುದು, ನಾನು ಫೇಲ್ ಆಗಿರ್ಬಹುದು. ಹಾಗಾಗಿ ನಮ್ಮ ಸಾಧನೆ ನಾವೇ ಮಾಡಬೇಕಷ್ಟು ಹೊರತು ಇನ್ನೊಬ್ರು ಮಾಡಿದ ಸಾಧನೆ ನಮ್ದು ಆಗುದಿಲ್ಲ. ಖಂಡಿತವಾಗಿ ಅದೇನು ಒಂದ್ ಕಡೆ ಹೇಳ್ತಾರೆ, ನೀ ಏನಾಗ್ಬೇಕಂತಿದ್ದೀ ಅಂದಾಗ ನಾನು ಸಚಿನ್ ತೆಂಡೂಲ್ಕರ್ ಆಗ್ಬೇಕು, ನಾನು ಅಮಿತಾಬ್ ಬಚ್ಚನ್ ಆಗ್ಬೇಕು ಅಂತೆಲ್ಲ ಹೇಳುದು, ದೊಡ್ಡ ದೊಡ್ಡ ಹೆಸರುಗಳನ್ನ ಹೇಳ್ತಾರೆ. ಹೌದು, ನಾವು ಅವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಸಾಧನೆಯಿಂದ ಅವರು ಏನ್ ಮಾಡಿದ್ದಾರೆ, ನಮ್ಮ ಸಾಧನೆ ಮಾಡಿ ನಾವು ನಮ್ಮ ಹೆಸರನ್ನು ಗಳಿಸಬೇಕು, ಅದು ನಮ್ಮ ಧ್ಯೇಯ ಆಗಿರ್ಬೇಕು. ನಾನು ಸಚಿನ್ ತೆಂಡೂಲ್ಕರ್ ಅಥವಾ ನಾನು ಅಮಿತಾಬ್ ಬಚ್ಚನ್ ಅಥವಾ ನಾನು ಶಾರುಖ್ ಖಾನ್ ಆಗುವುದಕ್ಕಿಂತ ನಾನು ನಾನಾಗಿಯೇ ಬೆಳಿಬೇಕು, ಆ ಒಂದು ವಿಚಾರ ನಮ್ಮಲ್ಲಿ ಇರಬೇಕು ಅಂತ. ಅಂದ್ರೆ ಒಳ್ಳೆಯ ಅಂಶಗಳು, ಒಳ್ಳೆಯ ಗುಣಗಳು ಎಲ್ಲ ಮೂಲಗಳಿಂದ ಕೂಡ ನಾವು ತಗೊಳ್ಬೇಕು, ಜೊತೆಗೆ ನಮ್ಮದನ್ನು ಸೇರಿಸಿಕೊಂಡು ನಾವು ನಾವೇ ಆಗಬೇಕು ಅಂತ. ಹಾಗೆ ಮತ್ತೆ ನಮ್ಮಲ್ಲಿ ನಮ್ಮದೇ ಅಂತ ಒಂದು ಪ್ರತಿಭೆ ಇರ್ತದೆ ಅಲ್ಲ, ಆ ಪ್ರತಿಭೆಯನ್ನ ಕಂಡು ಹಿಡ್ಕೊಂಡು ಅದಕ್ಕೆ ಪಾಲಕರು ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕು. ಇವರು ಯಾವ್ದ್ರಲ್ಲಿ ಇವನ ಪ್ರತಿಭೆ ಇದೆ ಅಂತ ನೋಡ್ಬಿಟ್ಟು ಅದಕ್ಕೆ ನೀರೆರಿಯುವಂತ ಕೆಲಸ ಮಾಡಿದ್ರೆ ಖಂಡಿತ ಸಾಧನೆ ಮಾಡಬಹುದು. ಬೆಳೆಯುವ ಸಿರಿ ಮೊಳಕೆ ಇಲ್ಲ ಅನ್ನೋ ಹಾಗೆ ಚಿಕ್ಕವರಿದ್ದಾಗ್ರೆ ಅವರಿಗೆ ಏನ್ ಆಸಕ್ತಿ ಇದೆ ಅನ್ನೋದು ನಮ್ಗೆ ಗೊತ್ತಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಪ್ರೋತ್ಸಾಹ ಮಾಡ್ತಾ ಹೋದ್ರೆ ಮುಂದೆ ಅವರು ಅದೇ ನಿಟ್ಟಿನಲ್ಲಿ ಬೆಳೀತಾ ಹೋಗ್ತಾರೆ. ಆದ್ರೂ ಸರಿಯಾದ ವೇದಿಕೆ ಸಿಗ್ಬೇಕು, ಸರಿಯಾದ ಮಾರ್ಗದರ್ಶನ ಸಿಗ್ಬೇಕು, ಅವರಲ್ಲೂ ಆ ಒಂದು ಆಸಕ್ತಿ ಅಂದ್ರೆ ಹೆಚ್ಚಿನ ಪರಿಶ್ರಮ ಪಡುವಂತ ಆ ನಿಟ್ಟಿನಲ್ಲಿ ಅವರಲ್ಲೂ ಇದು ಇರ್ಬೇಕು, ಪರಿಶ್ರಮ ಪಡುವಂತ ಒಂದು ಇದಿರ್ಬೇಕು. ಹಾಗೆ ಹಾಕೊಂಡು ಅದೆಲ್ಲ ಒಂದಾದ್ರೆ ಮುಂದೆ ಅವ್ರು ಬೆಳೀತಾನೆ ಹೋಗ್ತಾರೆ. ಅಂದ್ರೆ ಕಿಟಣ್ಣ, ಈಗ ಈ ಸಾಹಿತ್ಯ ಸಮ್ಮೇಳನಗಳು ರಾಷ್ಟ್ರೀಯ ಮಟ್ಟದಲ್ಲಿಯೋ ಅಥವಾ ರಾಜ್ಯ ಮಟ್ಟದಲ್ಲೋ ನಡೆಯುವಾಗ ಪ್ರತಿ ಸಾರಿಯೂ ಕೂಡ ಪ್ರಶ್ನೆ ಕೇಳುವುದೇ ಬದಲಾದಂತಹ ಒಂದು ಪರಿಸ್ಥಿತಿ. ಈಗ ಮೊದಲಿನ ಹಾಗೆ ಪುಸ್ತಕಗಳ ರೂಪದಲ್ಲಿ ಯಾವುದು ಕೂಡ ಪ್ರಕಟ ಆಗುವುದು ಸಂಖ್ಯೆ ಕಡಿಮೆ ಆಗಿದೆ, ಓದುಗರ ಸಂಖ್ಯೆಯೂ ಕೂಡ ಕಡಿಮೆ ಆಗಿದೆ. ಆದರೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಅದು ಈಗ ಪ್ರಕಟ ಆಗ್ತಾ ಇದೆ ಬೇರೆ ಬೇರೆ ರೂಪದಲ್ಲಿ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಇಂಥ ಒಂದು ಸಾಹಿತ್ಯ ಸಮ್ಮೇಳನ ಬೇಕಾ, ಅದರಿಂದ ಏನು ಸಾಧಿಸುವುದಕ್ಕಿದೆ ಅಂತ ಒಂದು ಪ್ರಶ್ನೆ ಬರ್ತದೆ. ನಾವು ನೋಡ್ತೀವಲ್ಲ ಜಾತ್ರೆಯ ರೂಪದಲ್ಲಿ ಈ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅಂತ ಹೇಳಿ ಅಲ್ವಾ. ಹಾಗಾಗಿ ಆದರೂ ಕೂಡ ಒಂದು ಭಾಷೆಯ ಉಳಿಯಬೇಕು, ಒಂದು ಸಂಸ್ಕೃತಿ ಉಳಿಯಬೇಕು ಅಂದ್ರೆ ಭಾಷೆ ಅಂದ್ರೆ ಬರೀ ಭಾಷೆ ಮಾತ್ರ ಉಳಿಯುವಂತಹದ್ದಲ್ಲ, ಒಂದು ನಾಡು ಉಳಿತದೆ, ಒಂದು ಸಂಸ್ಕೃತಿ ಉಳಿತದೆ, ಎಲ್ಲವೂ ಕೂಡ ಉಳಿತದೆ. ಇದನ್ನು ಉಳಿಸಬೇಕಿದ್ರೆ ಇಂತಹ ಸಾಹಿತ್ಯ ಸಮ್ಮೇಳನಗಳು ನಡೀಲೇಬೇಕು, ಖಂಡಿತವಾಗಿ ನಡೀಬೇಕು. ಯಾಕಂದ್ರೆ ಶಾಮಣ್ಣ, ಈಗ ನೋಡಿ ನಾವು 1 ನವೆಂಬರ್ ಬಂತು ಕನ್ನಡ ರಾಜ್ಯೋತ್ಸವ ಅಂತೀವಿ, ಆ ಒಂದ್ ದಿವಸ ಆಚರಿಸ್ತೀವಿ, ಮರೆತು ಬಿಡ್ತೀವಿ. ಇಡೀ ವರ್ಷ ನಾವು ಕನ್ನಡದ ಬಗ್ಗೆ ಹೇಗೆ ಜಾಗೃತಿ ನಮ್ಮಲ್ಲಿ ಇರುವ ಒಂದು ದಿವಸ ಹೌದಪ್ಪ ಕನ್ನಡ ರಾಜ್ಯೋತ್ಸವ ಮುಗೀತು. ಅದಕ್ಕಿಂತ ಇಂಥ ಒಂದು ಕಾರ್ಯಕ್ರಮ ಆಗಾಗ ನಡೀತಾ ಇದ್ರೆ, ಆ ಕನ್ನಡ ಪರ ಕಾರ್ಯಕ್ರಮ, ಕನ್ನಡ ಒಂದು ನಮ್ಮ ಅದನ್ನ ಉಳಿಸಿ ಬೆಳೆಸುವಂತಹ ಒಂದು ಧ್ಯೇಯ ಎಲ್ಲರಲ್ಲೂ ಆ ಜಾಗೃತಿ ಮೂಡ್ತಾ ಇರುತ್ತಲ್ಲ, ಆ ಕಾರಣದಿಂದ ಆದ್ರೂ ಇಂಥ ಒಂದು ಕಾರ್ಯಕ್ರಮ ನಡೀತಾನೆ ಇರಬೇಕು ಅಂತ. ಅಂದ್ರೆ ವ್ಯಾವಹಾರಿಕವಾಗಿ ನಾವು ಆಂಗ್ಲ ಮಾಧ್ಯಮವನ್ನು ಬಳಕೆ ಮಾಡಿದ್ರು ಕೂಡ ಅಥವಾ ಹಿಂದಿ ಮಾಧ್ಯಮವನ್ನು ಬಳಕೆ ಮಾಡಿದ್ರು ಕೂಡ ನಮ್ಮ ಮನೆ ಭಾಷೆ ಮಾತೃಭಾಷೆ ಅಂತ ಇರ್ತದ, ನಮ್ಮ ನೆಲದ ಭಾಷೆ ಅಂತ ಹೇಳಿ ಅದನ್ನ ಬಳಕೆ ಮಾಡಬೇಕು, ಉಳಿಸಬೇಕು ಅಂತ. ಖಂಡಿತ. ಇಲ್ಲಾಂದ್ರೆ ಭಾಷೆ ಉಳಿಯುವುದು ಅಂದ್ರೆ ಹೇಗೆ, ಹೀಗೆ ನಾವು ಬಳಕೆ ಮಾಡಿದ್ರೆ ಮಾತ್ರ ಭಾಷೆ ಉಳಿತದೆ, ಇಲ್ಲದೆ ಹೋದ್ರೆ ಅಳಿದು ಹೋಗ್ತದೆ. ಮತ್ತೆ ನಮ್ಮ ಪ್ರದೇಶದಲ್ಲಿ ಯಾವ ಯಾವ ಸಾಹಿತಿಗಳಿದ್ದಾರೆ, ಯಾವ ಯಾವ ಸಾಹಿತ್ಯ ಇದೆ ಅದೆಲ್ಲ ನಮ್ಗೆ ಗೊತ್ತಾಗ್ಬೇಕು, ನಾವು ಓದ್ಬೇಕು, ಆಗ ನಮ್ಮ ಒಂದು ಭಾಷೆಯನ್ನು ಉಳಿಸಿದ ಹಾಗೆ ಆಗ್ತದೆ. ನಾವು ಭಾಷೆಯನ್ನು ಉಳಿಸುವುದರ ಜೊತೆಗೆ ಭಾಷೆಯು ಕೂಡ ನಮ್ಮನ್ನು ಉಳಿಸ್ತದೆ. ಎಷ್ಟೋ ಸಾರಿ ನಾವು ವಿದೇಶಕ್ಕೆ ಹೋಗಿರ್ತೀವಿ ಅಥವಾ ಬೇರೆ ಬೇರೆ ಊರಿಗೆ ಹೋಗ್ತೀವಿ, ದೆಹಲಿಗೆ ಹೋಗ್ತೀವೋ ಮುಂಬೈಗೆ ಹೋಗ್ತೀವೋ ಇಲ್ಲೋ ಒಂದು ಕಡೆ ಹೋಗ್ತೀವಿ, ಅಲ್ಲಿ ಆಕಸ್ಮಿಕವಾಗಿ ನಿಮಗೆ ರೈಲಿನಲ್ಲಿ ಹೋಗುವಾಗಲೋ ಅಥವಾ ಇನ್ಯಾವುದರೂ ಒಬ್ರು ಕನ್ನಡ ಮಾತನಾಡುವವರು ಪರಿಚಿತರು ಸಿಕ್ತು ಅಂತ ಇಟ್ಕೊಳ್ಳಿ, ಆವಾಗ ನಾವು ನಮ್ಮ ಊರಿಂದ ಬಂದವರು ಅಂತ ನಮಗೊಂದು ರೀತಿಯ ಹೆಮ್ಮೆ ಬರ್ತದೆ, ಹೆಮ್ಮೆ ಇರುತ್ತೆ, ಒಂದು ಧೈರ್ಯ ಬರ್ತದೆ ಅವಾಗ ನಮ್ಮವರು ಅನ್ನುವಂತಹ ಒಂದು ಭಾವನೆ, ಆ ಒಂದು ಅಭಿಮಾನ ನಮ್ಮಲ್ಲಿ ಮೂಡಿಬಿಡುತ್ತೆ, ನಮ್ಮವರು ಇದಾರಲ್ಲ ಪಕ್ಕದಲ್ಲಿ ಅನ್ನೋ ಒಂಥರ ಖುಷಿ ಆಗ್ತದೆ. ಅಂದ್ರೆ ಈಗ ಸಾಹಿತ್ಯ ಸಮ್ಮೇಳನಗಳು ರಾಜ್ಯ ಮಟ್ಟದಲ್ಲಿ ಅಥವಾ ದೇಶದ ಮಟ್ಟದಲ್ಲಿ ನಡೆಯುವ ಹಾಗೆ ಜಿಲ್ಲಾ ಮಟ್ಟದಲ್ಲೂ ಕೂಡ ನಡೆಯುತ್ತದೆ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಪ್ರತಿ ಶಾಲೆಯಲ್ಲಿಯೂ ಕೂಡ ಸಣ್ಣ ಸಣ್ಣ ಮಟ್ಟಿಗಾದರೂ ನಡೀತದೆ. ಇಂಥ ಚಟುವಟಿಕೆಯಲ್ಲಿ ಹೆಚ್ಚು ಹೆಚ್ಚು ತೊಡಗಿಸಿಕೊಂಡಷ್ಟು ನಮಗೂ ಒಳ್ಳೆಯದು, ಭಾಷೆಗೂ ಒಳ್ಳೆಯದು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತಾರಲ್ಲ, ಹಾಗೇನು ದೇಶ ಸುತ್ತುವ ಮಾತು ಯಾಕೆ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ಈಗ ಪ್ರವಾಸದ ಸಮಯ, ಹೌದಲ್ಲ, ಈ ಸಮಯದಲ್ಲಿ ಎಲ್ಲಾ ಕಡೆಗೂ ಪ್ರವಾಸಕ್ಕೆ ಹೊರಡುವವರು ಜಾಸ್ತಿ ಹಾಕೊಂಡು ಹೀಗೆ ದೇಶ ಸುತ್ತು ಮೊನ್ನೆ ಎಲ್ಲ ಹೋದಾಗಿತ್ತು. ಹೌದು ಶಾಮಣ್ಣ, ಮೊನ್ನೆ ಅಂದ್ರೆ ಚಿಕ್ಕ ಪುಟ್ಟ ಪ್ರವಾಸ ಮಾಡ್ತಾ ಇರ್ತೇವೆ. ಮತ್ತೆ ಇನ್ನೊಂದು ಶಾಮಣ್ಣ, ಈ ವರ್ಷದಲ್ಲಿ ಒಂದು ಶ್ರೀರಾಮನ ಮಂದಿರ ಆಯ್ತಲ್ಲ ಅಯೋಧ್ಯೆಯಲ್ಲಿ, ಅದೇ ಈಗ ಕಿಟ್ಟಣ್ಣ ಪ್ರವಾಸ ಅಂತ ಹೇಳಿದ ತಕ್ಷಣ ನೆನಪಾಯ್ತು, ಈ ಪ್ರವಾಸದ ಸ್ಥಳಗಳನ್ನ ನಾವೇನು ಗುರುತು ಹಾಕೊಳ್ತೀವಲ್ಲ, ಇಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ, ಈಗ ಎಲ್ಲರ ಮನಸ್ಸಿನಲ್ಲೂ ಇದೆ ಅಯೋಧ್ಯೆಯ ರಾಮ ಮಂದಿರ ಒಂದು ನೋಡ್ಲೇಬೇಕು ಅಂತ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇದೆ, ಅದು ಒಂದು ಸ್ಥಳ ನಾವು ಗುರುತು ಹಾಕಿ ಇಟ್ಕೊಳ್ಬೇಕು ಈಗ ಮಾಡ್ಬೇಕಿದ್ರೆ. ಖಂಡಿತವಾಗಿಯೂ, ಅಂದ್ರೆ ಪ್ರವಾಸ ಹೋಗಿ ಪ್ರಯಾಸ ಆಗಬಾರದು ಅಂತ, ಪ್ರವಾಸ ಹೋಗುವುದಕ್ಕಿಂತ ಪೂರ್ವಭಾವಿಯಾಗಿ ಯಾವ ಯಾವ ಸ್ಥಳಗಳನ್ನ ನೋಡಬೇಕು ಅನ್ನೋದ್ರ ಬಗ್ಗೆ, ಅಲ್ಲಿ ಯಾವ ಸಮಯದಲ್ಲಿ ಹೋಗ್ಬೇಕು, ವರ್ಷದ ಯಾವ ಸಮಯದಲ್ಲಿ ಹೋಗಬೇಕು, ಈಗ ವಿಪರೀತ ಮಳೆ ಬರುವಂತಹ ಸಮಯದಲ್ಲಿ ಹೋದ್ರೆ ಆಗೋದಿಲ್ಲ, ವಿಪರೀತ ಚಳಿ ಇರುವಂತಹ ಪ್ರದೇಶ ಸಮಯಕ್ಕೂ ಹೋದ್ರೂ ಕೂಡ ನಮ್ಮ ಪ್ರವಾಸ ಪ್ರಯಾಸ ಆಗ್ತದೆ ಅಂತ, ಅದಕ್ಕೆ ಒಂದು ಪೂರ್ವಭಾವಿ ಸಿದ್ಧತೆಯು ಕೂಡ ಬೇಕಾಗ್ತದೆ. ಖಂಡಿತವಾಗಿ, ಅದ್ರ ರೂಪಕ್ಕೆ ಹೇಳಿದಾಗೆ ಬಹಳಷ್ಟು ಜನ ಈ ದೇವಸ್ಥಾನ ಆಗ್ಲಿ, ಧಾರ್ಮಿಕ ಕೇಂದ್ರ ಪ್ರದೇಶಗಳಲ್ಲಾಗ್ಲಿ ಹೋಗೋದಕ್ಕಿಂತ ತಾವು ಬೀಚ್ ಮೇಲೆ ಅಥವಾ ಎಲ್ಲಾದರೂ ಒಂದು ಮನೋರಂಜನಾ ಸ್ಥಳಕ್ಕೆ ಹೋಗ್ಕೊಂಡು ಎಂಜಾಯ್ ಮಾಡೋದನ್ನು ಜಾಸ್ತಿ ತಲೆಯಲ್ಲಿ ಇಟ್ಕೊಂಡ್ಬಿಡ್ತಾರೆ. ಕೆಲವೊಂದು ಧಾರ್ಮಿಕ ಪ್ರದೇಶ ಆಗಲಿ, ಪಾರಂಪರಿಕ ತಾಣಗಳಾಗಬಹುದು, ಪ್ರವಾಸಿ ತಾಣಗಳು, ಪ್ರವಾಸಿ ತಾಣಗಳು ಬಹಳಷ್ಟು ಇವೆ. ಅಂತ ಪ್ರವಾಸಿ ತಾಣಕ್ಕೆ ಹೋದಾಗ ಅಲ್ಲಿಯ ಎಲ್ಲ ಅನುಭವ ನಮ್ಗೆ ಸಿಗುತ್ತೆ, ಅಂದ್ರೆ ನಮ್ಗೆ ಬಹಳಷ್ಟು ಜ್ಞಾನ, ಅದರಿಂದ ಜ್ಞಾನ ಪ್ರಾಪ್ತಿ ಆಗ್ಬೇಕು. ಈಗ ನಾವು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಎಲ್ಲ ನಾವು ಯಾವಾಗ್ಲೂ ಕೇಳ್ತಾ ಇರ್ತೀವಿ, ಅಧ್ಯಯನ ಮಾಡ್ತಾ ಇರ್ತೀವಲ್ಲ, ಅಂತ ಸಂದರ್ಭದಲ್ಲಿ ಜಲಿಯನ್ ವಾಲಾಬಾಗ್ ದುರಂತ ಆಯ್ತಂತೆ ಅಥವಾ ಇನ್ಯಾವುದೋ ಒಂದು ಆಯ್ತಂತೆ ಕೇಳ್ತೀವಿ, ಅದೇ ಆ ಸ್ಥಳಕ್ಕೆ ಹೋಗಿ ನೋಡಿದಾಗ ನಮ್ಮ ಕಣ್ಣೆದುರಿಗೆ ಇರ್ತದೆ ಅದು ಅಂತ, ದುರಂತ ಅಂದ್ರೆ ಏನು ಅನ್ನೋದು ಅದು ಗೊತ್ತಾಗ್ತದೆ. ಹೌದು, ನಾವು ಓದಿದ್ದು ನಮ್ಮ ಕಣ್ಮುಂದೆ ಬರುತ್ತೆ ಆಗಿದೆ ಅನ್ನೋದು. ನಮ್ಮ ಶಾಲೆಯಿಂದ ಶೈಕ್ಷಣಿಕ ಪ್ರವಾಸ ಅಂತ ಕರ್ಕೊಂಡು ಹೋಗ್ತಾರಲ್ಲ, ಅಂತ ಪ್ಲೇಸ್, ಅಂತ ಒಂದು ಸ್ಥಳಗಳಲ್ಲಿ ಜಾಸ್ತಿ ಕರ್ಕೊಂಡು ಹೋಗ್ತಾರೆ, ಐತಿಹಾಸಿಕ ಸ್ಥಳಗಳಿಗೆ ಕರ್ಕೊಂಡು, ಅದರ ವಿವರ ಎಲ್ಲ ತಿಳ್ಕೊಳ್ಬೇಕು ಅಂತ ಮಕ್ಕಳು. ವಿವರಗಳನ್ನು ತಿಳ್ಕೊಳ್ಳುವುದರ ಜೊತೆಗೆ ವೈಯಕ್ತಿಕವಾಗಿಯೂ ಕೂಡ ಜಾಗೃತಿಯನ್ನು ವಹಿಸಬೇಕು ಅಂತ. ಈಗ ನಾವೆಲ್ಲ ಪತ್ರಿಕೆಗಳೆಲ್ಲ ನೋಡ್ತಾ ಇರ್ತೀವಪ್ಪ, ಇಂತಹ ಪ್ರವಾಸ ಹೋದವರು ಜಲಪಾತದಲ್ಲಿ ಸಿಕ್ಕಾಕೊಳ್ಳುವಂತಹದ್ದು, ಜಾರಿ ಬೀಳುವಂತಹದ್ದು, ಅಥವಾ ಏನು ತೆರೆದ ಬಾವಿಯೋ ಕೆರೆಗೋ ಅಲ್ಲಿ ಅಪಾಯಕ್ಕೆ ಸಿಲುಕಾಕೊಳ್ಳುವಂತಹದ್ದು ಮೊನ್ನೆ ಮೊನ್ನೆ ಆಯ್ತು ಶಮಣ. ಹೌದು, ಹೊನ್ನಾವರದಲ್ಲಿ ಒಬ್ಬರು ಹುಡುಗ ಬಸ್ನಿಂದ ಅಂದ್ರೆ ಬಸ್ ನಿಲ್ಲಿಸಿದ್ರಂತೆ, ಹೋದವನು ತೆರೆದ ಬಾವಿ ಗೊತ್ತೇ ಆಗಲಿಲ್ಲ ಬಿದ್ದುಕೊಂಡು. ಎಷ್ಟೋ ಸಾರಿ ಏನಾಗ್ತದೆ ಅಂದ್ರೆ ಆ ತೆರೆದ ಬಾವಿ ಆಗ್ಬೋದು, ಕೆರೆಗಳಾಗ್ಬೋದು, ಆ ಊರಿನವರಿಗೆ ಅಥವಾ ನೋಡ ಸುತ್ತಮುತ್ತ ಇರುವವರಿಗೆ ಗೊತ್ತಿರುತ್ತೆ, ಈ ಹೊರಗಿನಿಂದ ಬಂದಿರ್ತಾರಲ್ಲ ಅವ್ರಿಗೆ ಏನು ಅಪಾಯ ಇದೆ ಅನ್ನೋದು ಗೊತ್ತಾಗೋದಿಲ್ಲ ಅಂತ. ಮತ್ತೆ ಸ್ವಲ್ಪ ಈ ಮೂರು ಏನು ಸಾಯಂಕಾಲದ ಹೊತ್ತಿರ್ತದಲ್ಲ, ಆ ಕಡೆ ಬೆಳಕು ಇರೋದಿಲ್ಲ, ಈ ಕಡೆ ಕತ್ಲಿಯೂ ಆಗಿರೋದಿಲ್ಲ, ಅಂತ ಸಂದರ್ಭದಲ್ಲಿ ಇಂತಹ ಅಪಾಯಗಳು ಜಾಸ್ತಿ. ಹೌದು, ಮತ್ತೆ ಈಗ ಸಮುದ್ರಕ್ಕೆಲ್ಲ ಬರ್ತಾರಲ್ಲ ಬೀಚ್ ನೋಡ್ಲಿಕ್ಕೆ ಬರ್ತಾರೆ, ಈ ಬೀಚ್ ನೋಡ್ಲಿಕ್ಕೆ ಬಂದಾಗ ಅದು ಎಷ್ಟು ತೆರೆಗಳು ಬರ್ತವೆ, ನೀರಲ್ಲಿ ಆಡ್ಬೇಕು ಅನ್ನುವಂತ ಒಂದು ಆಸೆ ಎಲ್ಲರಲ್ಲೂ ಇರುತ್ತೆ, ಅವ್ರಿಗೆ ಗೊತ್ತಿರುವುದಿಲ್ಲ, ಆದ್ರೆ ಅವ್ರ ಕಾಳಜಿ ಅವರ ಮಾಡ್ಬೇಕು. ಈಗ ಮೊನ್ನೆ ಅಷ್ಟೇ ಆಯ್ತಲ್ಲ ಮುರುಡೇಶ್ವರದಲ್ಲಿ, ಅದೇ ಒಟ್ಟು ಪಾಲಕರು ಈ ಶಿಕ್ಷಕರ ಒಂದು ಇದ್ದಾರಲ್ಲ ಆ ಜವಾಬ್ದಾರಿ ಮೇಲೆ, ಆ ನಂಬಿಕೆ ಮೇಲೆ ಮಕ್ಕಳನ್ನ ಅವ್ರ ಜೊತೆ ಕಳಿಸಿರ್ತಾರೆ, ಆದ್ರೆ ಶಿಕ್ಷಕರು ಪಾಪ ಎಷ್ಟು ಜನ ಮಕ್ಕಳಿದ್ದಾರೆ, ಅವರನ್ನೆಲ್ಲ ಕಂಟ್ರೋಲ್ ಮಾಡೋದಂದ್ರೆ ಹೇಗೆ ಸಾಧ್ಯ ಇಲ್ಲಲ್ಲ. ಒಂದು ರೀತಿಯಲ್ಲಿ ನಾವು ತಮಾಷೆಗೆ ಹೇಳುದಿದೆ, ಕಪ್ಪೆಗಳನ್ನ ಬಕೆಟಿಗಳು ಹಾಕುಳಿದಾಗೆ ಒಂದು ಹಾಕಿರುವ ಹಾಕೊಂಡು ಮಕ್ಕಳ ಬುದ್ಧಿ ಅಂದ್ರೆ ಹಾಗೆ ಇರ್ತದೆ, ಎಲ್ಲವನ್ನು ಕೂಡ ಕುತೂಹಲದಿಂದ ನೋಡುದು, ಪ್ರಾಯೋಗಿಕವಾಗಿ ನೋಡುವಂತ ಒಂದು ಮನಸ್ಥಿತಿ ಇರ್ತದಲ್ಲ, ಹಾಗಾಗಿ ಹಾಗೆಲ್ಲ ಆಗ್ತದೆ. ಅಂತೂ ಮಕ್ಕಳು ಕೂಡ ಸ್ವಲ್ಪ ಜವಾಬ್ದಾರಿ ಮಾಡಬೇಕು, ಅವರವರ ಜೀವ ಅವರವರ ಕೈಯಲ್ಲೇ ಇದೆ ಅಂತ. ಖಂಡಿತವಾಗಿ. ಮತ್ತೆ ರೂಪಕ, ಈ ನಾಡಿದೇನೋ 25ನೇ ತಾರೀಕು ಕ್ರಿಸ್ಮಸ್ ಹಬ್ಬ, ಅದರಲ್ಲೂ ಗೋವಾದ ಪಕ್ಕದಲ್ಲೇ ಇದ್ದೀವಿ. ಇಲ್ಲಿಗ ನಮ್ಮ ಸ್ಥಳೀಯವಾಗಿ ನಾವು ಹೇಳ್ತೀವಿ ಕ್ರಿಸ್ಮಸ್ ಹಬ್ಬ ಅಂದ್ರೆ ಕೂಡಲೇ ಕ್ರಿಶ್ಚಿಯನ್ರದ್ದು ಹಬ್ಬ ಅಂತ, ಆದ್ರೆ ಬಹಳಷ್ಟು ಜನ ಹಿಂದೂಗಳು ಕೂಡ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾರೆ. ಒಂದು ರೀತಿಯ ಒಂದು ಬಾಂಧವ್ಯ ಬೆಳೀತದೆ, ಸಾಮರಸ್ಯ. ಹೌದು, ಅಂದ್ರೆ ಕ್ರಿಸ್ಮಸ್ ಹಬ್ಬ ಇವತ್ತು ನಾವು ಆಚರಣೆ ಮಾಡುವುದು ಕೂಡ ಸಾಕಷ್ಟು ಇತಿಹಾಸ ಇದೆ ಇದಕ್ಕೆ. ಸುಮಾರು 330 ವರ್ಷಗಳ ಹಿಂದೆ 330ನೇ ವಯಸ್ಸಿನಲ್ಲಿ ಇದು ಪ್ರಾರಂಭ ಆಗಿದೆ ಅಂತೆ. ಅವಾಗಿಂದ ಈ ಕ್ರಿಸ್ತ ಶಕ ಅಂತ ಹೇಳ್ತೀವಲ್ಲ, ಕ್ರಿಸ್ತ ಶಕ 330ರಿಂದಲೇ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರು ಅಂತ ಒಂದು ಉಲ್ಲೇಖ ಇದೆ. ಆಮೇಲೆ ಈಗ ಕ್ರಿಸ್ಮಸ್ ಹಬ್ಬ ಏನೋ ಕ್ರೈಸ್ತನ ಹುಟ್ಟುಹಬ್ಬ ಅಂತೆಲ್ಲ ಆಚರಣೆ ಮಾಡೋದು ಸರಿ, ಅದರ ಜೊತೆಗೆ ಅವರ ಸಂದೇಶಗಳೇನಿದೆಯೋ ಅದನ್ನ ನಾವು ಕೂಡ ಪಾಲನೆ ಮಾಡಬೇಕು ಅಂತ. ಈಗ ಎಷ್ಟೋ ಸಾರಿ ಹೇಳೋದಿದೆ, ಪಕ್ಕದಲ್ಲಿರುವವರನ್ನ ವೈರಿಗಳ ಹಾಗೆ ನೋಡ್ತಾರೆ ಅಂತ, ಅದನ್ನ ಮಾಡಬಾರದು. ಅವರನ್ನು ಕೂಡ ನಮ್ಮ ಸ್ನೇಹಿತರು, ನಮ್ಮ ಭ್ರಾತೃಗಳು ಅಥವಾ ಏನು ಸ್ನೇಹಿತರು ಅಂತಲೇ ನೋಡಬೇಕು ಅಂತ ಒಂದು ಕ್ರಿಸ್ತನ ಸಂದೇಶ ಇದೆ. ಸಂದೇಶ ಇದೆ, ಎಲ್ಲರೂ ಪ್ರೀತಿಯಿಂದ ಸೌಹಾರ್ದತೆಯಿಂದ ಇರಬೇಕು ಅನ್ನೋದು. ನಾವು ಏನು ಆಚರಣೆ ಮಾಡ್ತೀವಿ, ಆ ಆಚರಣೆಯ ಉದ್ದೇಶ ಏನು ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಳಿ ನಾವು ಪ್ರಯತ್ನ ಪಡಬೇಕು. ಅದೇ ನಿಜವಾದ ಹಬ್ಬ ಅಂದ್ರೆ, ಅದು ಹಬ್ಬ ಅಂದ್ರೆ ಅದು ಸುಮ್ನೆ ಎಂಜಾಯ್ ಮಾಡ್ದ, ಒಂದು ಏನೋ ಮಾಡ್ದ ತಿಂದ ಕುಣ್ದ, ಅದೇ ಹಬ್ಬ ಅಲ್ಲ. ಇದರ ಜೊತೆಗೆ ಇನ್ನೂ ಒಂದು ಪ್ರಮುಖವಾದಂತಹ ಸಂದೇಶ ಏನು ಗೊತ್ತಾ, ಕ್ಷಮಿಸುವಂತಹದ್ದು ಅಂತ, ಕ್ಷಮಾಗುಣ ಅಂತ, ಕ್ಷಮೆಯಾಧರಿತ್ರಿ ಅಂತ ಕೇಳ್ತೀವಿ ನಾವು. ಭೂಮಿಗೆ ಎಷ್ಟೇ ಒಂದು ಏನು ನಾವು ತೊಂದರೆ ಕೊಟ್ಟರೂ ಕೂಡ, ಅನ್ಯಾಯ ಮಾಡಿದ್ರು ಕೂಡ ಅದು ಸ್ವಲ್ಪ ಮಟ್ಟಿಗೆ ತಡ್ಕೊಳ್ತದೆ ಅಂತ. ಅದು ಮಿತಿ ಮೀರಿದ್ರೆ ಅದ್ರೂ ಕೂಡ ಅಪಾಯವನ್ನು ತೋರಿಸಿ ನಾವು ನೋಡಿದ್ದೇವಲ್ಲ. ಹಾಗೆ ಈ ಕ್ಷಮಿಸುವ ಗುಣ ಇದ್ರೆ ನಮಗೂ ಒಳ್ಳೇದು, ಪಕ್ಕದವರಿಗೂ ಒಳ್ಳೇದು ಅಂತ. ಎಷ್ಟೋ ಒಂದು ಸಾರಿ ಆಕಸ್ಮಿಕವಾಗಿ ಒಂದಲ್ಲ ಒಂದು ತಪ್ಪು ಆಗಿ ಹೋಗ್ತದೆ, ಅಂಥವರನ್ನ ಜೀವನ ಪರ್ಯಂತ ಅವರನ್ನ ದ್ವೇಷಿಯಾಗಿ ನೋಡದೆ ಅವರನ್ನ ಕ್ಷಮಿಸಿಬಿಡೋದು, ಆಯ್ತಪ್ಪ ಆಗಿದ್ದ ಆಗೋಯ್ತು, ಇನ್ನು ಮುಂದೆ ಆದ್ರೆ ಸರಿಯಾಗಿರೋಣ ಅಂತ ಹೇಳಬೇಕು ಅಂತ. ಇದು ಒಂದು ಕ್ರಿಸ್ಮಸ್ ಆಚರಣೆಯ ಒಂದು ಸಂದೇಶ. ಹೌದು. ಮತ್ತೆ ಹೊಸ ವರ್ಷಕ್ಕೆ ತಯಾರಿ ನಡೀತಾ ಇದೆ ರೂಪಕದ್ದು. ಹೊಸ ವರ್ಷ ಹತ್ರ ಬಂತಲ್ಲ, ಕ್ರಿಸ್ಮಸ್ ಮುಗಿದ ತಕ್ಷಣ ಹೊಸ ವರ್ಷ ಬಂದ್ಬಿಡುತ್ತೆ. ಹೇಗೆ ತಯಾರಿ ನಡೆದಿದೆ? ಏನ್ ತಯಾರಿ ಇಲ್ಲ ಶಾಮಣ್ಣ, ಈಗ ಅದೇ ನೋಡ್ಬೇಕು ಕಿಟ್ಟಣ್ಣ, ಹೊಸ ವರ್ಷದಲ್ಲಿ ಏನಾದ್ರೂ ನಾವು ದೃಢ ನಿರ್ಧಾರ ಕೈಗೊಳ್ಬೇಕು ಅಂತ ಸಾಮಾನ್ಯವಾಗಿ ಹೇಳುವಂತ ಸಂಕಲ್ಪ. ಶಮಣ ಏನಂದ್ರೆ, ಈಗ ನೋಡಿ ಈ ವರ್ಷ 2024 ಒಂದು ವರ್ಷ ಮುಗಿತಾ ಬಂತು. ಈ ಒಂದು ವರ್ಷದಲ್ಲಿ ನಮ್ ಜೀವನ ಹೇಗೋಯ್ತಪ್ಪ, ಏನು ಒಳ್ಳೇದು ಆಗಿದೆ, ಏನ್ ಕೆಟ್ಟದಾಗಿದೆ, ನಾವ್ ಏನ್ ಒಳ್ಳೇದನ್ನ ಮಾಡಿದೀವಿ, ಏನ್ ಕೆಟ್ಟದನ್ನ ಮಾಡಿದೀವಿ, ಅದೆಲ್ಲ ಒಂದ್ಸಲ ಯೋಚನೆ ಮಾಡಿಬಿಟ್ರೆ ಮುಂದಿನ ದಿನಗಳಲ್ಲಿ ನಾವು ಆ ಕೆಟ್ಟದನ್ನ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಒಳ್ಳೇದನ್ನೇ ಮುಂದಿನ ದಿನದಲ್ಲಿ ನಾವು ಮಾಡಬಹುದಲ್ಲ, ಆ ಒಂದು ವಿಚಾರ ನಮ್ಮಲ್ಲಿ ಬರಬೇಕು. ಹೌದಪ್ಪ, 2024ರಲ್ಲಿ ಹೀಗೆ ಆಗಿದೆ, ಇದು ಒಳ್ಳೇದಾಗಿದೆ, ಇದು ಕೆಟ್ಟದಾಗಿದೆ. ಸೊ ನಾವು ಆ ಕೆಟ್ಟದನ್ನ ನಾವು ಬಿಟ್ಬಿಟ್ಟು 25ರಲ್ಲಿ ಒಳ್ಳೇದನ್ನೇ ಮಾಡ್ತಾ ಹೋಗುವ. ಅಂದ್ರೆ 2025ರಲ್ಲಿ ಕೆಟ್ಟದರ ತೂಕ ಸ್ವಲ್ಪ ಕಡಿಮೆ ಆಗ್ಲಿ, ಒಳ್ಳೆಯ ತೂಕ ಸ್ವಲ್ಪ ಜಾಸ್ತಿ ಆಗಲಿ. ಶಮಣ್ಣ ಹೇಳಿದಾಗೆ ಆಕಸ್ಮಿಕವಾಗಿ ನಡೆಯುತ್ತೆ, ಒಂದೊಂದ್ಸಲ ತಪ್ಪು ಆಗುತ್ತೆ, ಒಂದ್ಸಲ ನಾವು ಒಳ್ಳೇದು ಮಾಡ್ತೀವಿ, ಅದು ಆ ತಪ್ಪೇನ್ ಮಾಡಿದೀವಿ ಅದನ್ನೆಲ್ಲ ಸ್ವಲ್ಪ ಗಮನಕ್ಕೆ ತಗೊಂಡು ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ನಾವು ಎಲ್ಲ ಆದಷ್ಟು ಒಳ್ಳೇದನ್ನೇ ಮಾಡುವ ಅನ್ನುವಂತ ಸಂಕಲ್ಪವನ್ನು ನಾವು ಈ ಸಂದರ್ಭದಲ್ಲಿ ಮಾಡಬೇಕು. ಸಂಕಲ್ಪ ಮಾಡಿದ್ದೇನು ಆಯ್ತು, ಮುಂದಿನ ವರ್ಷ ಏನಾಗ್ತದೆ ನೋಡುವ. ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಕೃಷ್ಣಾನಂದ ನಾಯ್ಕ್ ಹಾಗೂ ರೂಪಾಗೌಡ. ಈಗ ಕೇಳಿ ಕೃಷಿ ಮಾಹಿತಿ. ಬೆಳೆಗಳ ಬೆಳವಣಿಗೆ ಮತ್ತು ಇಳುವರಿಯು ಮಣ್ಣಿನ ಫಲವತ್ತತೆಯನ್ನ ಅವಲಂಬಿಸಿದೆ. ಯಾವ ಮಣ್ಣಿನಲ್ಲಿ ಎಷ್ಟು ಪೋಷಕಾಂಶಗಳಿವೆ, ಮಣ್ಣಿನ ಫಲವತ್ತತೆಯೇನು, ಅದರ ಉತ್ಪಾದನಾ ಸಾಮರ್ಥ್ಯವೇನು ಎಂಬುದನ್ನು ಮಣ್ಣಿನ ವೈಜ್ಞಾನಿಕ ಪರೀಕ್ಷೆ ಮಾಡಿಯೇ ತಿಳಿಯಬೇಕು. ಮಣ್ಣಿನ ರಸಸಾರ, ಲವಣಾಂಶ ಹಾಗೂ ಸಾವಯವ ಇಂಗಾಲದ ಮಟ್ಟಗಳನ್ನು ಅರಿತು ಅವುಗಳ ಸುಧಾರಣೆಗೆ ಮಾರ್ಗದರ್ಶನ ನೀಡುವುದೇ ಮಣ್ಣು ಪರೀಕ್ಷೆ. ಮಣ್ಣು ಪರೀಕ್ಷೆಗೆ ಮಣ್ಣನ್ನು ಸರಿಯಾದ ರೀತಿಯಲ್ಲಿ ಸಂಗ್ರಹಣೆ ಮಾಡಿದಾಗ ಮಾತ್ರ ನಿಖರವಾದ ಫಲಿತಾಂಶ ಬರಲು ಸಾಧ್ಯ.

ರಾಧನ ಪೌ ಬಿಜೋಲಿ ದೂದಾತು ದೂದಾತು ರಾಧನ ಪೌ ಬಿಜೋಲಿ ದೂದಾತ ದೂದಾತ ರಾಧನ ಯಡ್ನ ತೇಲಿ ತಂಬಕಾತು ತಂಬಕಾತು ರಾಧನ ಯಡ್ನ ತೇಲಿ ತಂಬಕಾತ ತಂಬಕಾತ ಶ್ರೀಕೃಷ್ಣ ಚ ಹಾತ ಲಗಲೋ ದಿಪಾಯಾತು ದಿಪಾಯಾತು ಶ್ರೀಕೃಷ್ಣ ಹಾತ ಲಗಲೋ ದಿಪಾಯಾತು ದಿಪಾಯಾತು ರಾಧನ ಪೌ ಬಿಜೋಲಿ ತಾಕಾತು ತಾಕಾತು ರಾಧನ ಪೌ ಬಿಜೋಲಿ ತಾಕಾತು ತಾಕಾತು ರಾಧನ ಚೈನ ತೇಲಿ ತಂಬಕಾತು ತಂಬಕಾತು ರಾಧನ ಚೈನ ತೇಲಿ ತಂಬಕಾತು ತಂಬಕಾತು ಶ್ರೀಕೃಷ್ಣ ಚ ಹಾತ ಲಗಲೋ ಲೇವುಗೇರ ದಿಪಾಯಾತು ಲೇವುಗೇರ ದಿಪಾಯಾತು ಶ್ರೀಕೃಷ್ಣ ಹಾತ ಲಗಲೋ ಲೇವುಗೇರ ದಿಪಾಯಾತು ಲೇವುಗೇರ ದಿಪಾಯಾತು ರಾಧನ ಪೌ ಬಿಜೋಲಿ ಲೋಣಿಯಾತು ಲೋಣಿಯಾತು ರಾಧನ ಪೌ ಬಿಜೋಲಿ ಲೋಣಿಯಾತು ಲೋಣಿಯಾತು ರಾಧನ ಪೊಟ್ಟೋ ತೇಲಿ ತಂಬಕಾತು ತಂಬಕಾತು ರಾಧನ ಪೊಟ್ಟೋ ತೇಲ ತಂಬಕಾತು ತಂಬಕಾತು ಶ್ರೀಕೃಷ್ಣ ಚ ಹಾತ ಲಗಲೋ ಲೇವುಗೇರ ದಿ ಕಂಬರಾತು ಲೇವುಗೇರ ದಿ ಕಂಬರಾತು ಶ್ರೀಕೃಷ್ಣ ಹಾತ ಲಗಲೋ ಲೇವುಗೇರ ದಿ ಕಂಬರಾತು ಲೇವುಗೇರ ದಿ ಕಂಬರಾತು ರಾಧನ ಪೌ ಬಿಜೋಲಿ ತೂಪಾತು ತೂಪಾತು ರಾಧನ ಪೌ ಬಿಜೋಲಿ ತೂಪಾತು ತೂಪಾತು ರಾಧನ ಕುಳಕ ತೇಲಿ ತಂಬಕಾತು ತಂಬಕಾತು ರಾಧನ ಕುಳಕ ತೇಲಿ ತಂಬಕಾತು ತಂಬಕಾತು ಶ್ರೀಕೃಷ್ಣ ಚ ಹಾತ ಲಗಲೋ ಲೇವುಗೇರ ದಿ ಕಾನಾತು ಲೇವುಗೇರ ದಿ ಕಾನಾತು ಶ್ರೀಕೃಷ್ಣ ಹಾತ ಲಗಲೋ ಲೇವುಗೇರ ದಿ ಕಾನಾತು ಲೇವುಗೇರ ದಿ ಕಾನಾತು ರಾಧನ ಪೌ ಬಿಜೋಲಿ ದೂದಾತು ದೂದಾತು ರಾಧನ ಪೌ ಬಿಜೋಲಿ ದೂದಾತು ದೂದಾತು ರಾಧನ ಯಡ್ನ ತೇಲಿ ತಂಬಕಾತು ತಂಬಕಾತು ರಾಧನ ಯಡ್ನ ತೇಲಿ ತಂಬಕಾತು ತಂಬಕಾತು ಶ್ರೀಕೃಷ್ಣ ಚ ಹಾತ ಲಗಲೋ ಲೇವುಗೇರ ದಿಪಾಯಾತು ಲೇವುಗೇರ ದಿಪಾಯಾತು ಶ್ರೀಕೃಷ್ಣ ಹಾತ ಲಗಲೋ ಲೇವುಗೇರ ದಿಪಾಯಾತು ಲೇವುಗೇರ ದಿಪಾಯಾತು ರಾಧನ ಪೌ ಬಿಜೋಲಿ ತಾಕಾತು ತಾಕಾತು ರಾಧನ ಪೌ ಬಿಜೋಲಿ ತಾಕಾತು ತಾಕಾತು ರಾಧನ ಚೈನ ತೇಲಿ ತಂಬಕಾತು ತಂಬಕಾತು ರಾಧನ ಚೈನ ತೇಲಿ ತಂಬಕಾತು ತಂಬಕಾತು ಶ್ರೀಕೃಷ್ಣ ಚ ಹಾತ ಲಗಲೋ ಲೇವುಗೇರ ದಿಪಾಯಾತು ಲೇವುಗೇರ ದಿಪಾಯಾತು ಶ್ರೀಕೃಷ್ಣ ಹಾತ ಲಗಲೋ ಲೇವುಗೇರ ದಿಪಾಯಾತು ಲೇವುಗೇರ ದಿಪಾಯಾತು ರಾಧನ ಪೌ ಬಿಜೋಲಿ ಲೋಣಿಯಾತು ಲೋಣಿಯಾತು ರಾಧನ ಪೌ ಬಿಜೋಲಿ ಲೋಣಿಯಾತು ಲೋಣಿಯಾತು ರಾಧನ ಪೊಟ್ಟೋ ತೇಲಿ ತಂಬಕಾತು ತಂಬಕಾತು ರಾಧನ ಪೊಟ್ಟೋ ತೇಲ ತಂಬಕಾತು ತಂಬಕಾತು ಶ್ರೀಕೃಷ್ಣ ಚ ಹಾತ ಲಗಲೋ ಲೇವುಗೇರ ದಿ ಕಂಬರಾತು ಲೇವುಗೇರ ದಿ ಕಂಬರಾತು ಶ್ರೀಕೃಷ್ಣ ಹಾತ ಲಗಲೋ ಲೇವುಗೇರ ದಿ ಕಂಬರಾತು ಲೇವುಗೇರ ದಿ ಕಂಬರಾತು ರಾಧನ ಪೌ ಬಿಜೋಲಿ ತೂಪಾತು ತೂಪಾತು ರಾಧನ ಪೌ ಬಿಜೋಲಿ ತೂಪಾತು ತೂಪಾತು ರಾಧನ ಕುಡುಕ ತೇಲಿ ತಂಬಕಾತು ತಂಬಕಾತು ರಾಧನ ಕುಡುಕ ತೇಲಿ ತಂಬಕಾತು ತಂಬಕಾತು ಶ್ರೀಕೃಷ್ಣ ಚ ಹಾತ ಲಗಲೋ ಲೇವುಗೇರ ದಿ ಕಾನಾತು ಲೇವುಗೇರ ದಿ ಕಾನಾತು ಶ್ರೀಕೃಷ್ಣ ಮುಂದೆ ಕೇಳಿ ಚೌತಿಯ ದಿನದಂದು ಗಣಪತಿಯನ್ನು ತರುವ ಹಾಡು. ಗಂಗಾಯಾವನಿ ತೂಕ ಬೋಲೋಸು ಏಯಿಲ ಬೋಲೋಸು ಏಯಿಲ ಗಂಗಾಯಾವನಿ ತೂಲ ಬೋಲೋಸು ಏಯಿಲ ಬೋಲೋಸು ಏಯಿಲ ಬೋಲೋಸು ಏಯಿಲ ಕೋಣು ಬಾಯೇಯಿಲ ಕೋಣು ಬಾಯೇಯಿಲ ಬೋಲೋಸು ಏಯಿಲ ಕೋಣು ಬಾಯೇಯಿಲ ಕೋಣು ಬಾಯೇಯಿಲ ಏಯಿಲ ತರ ಏಯಿಲ ಮಾಮಾಜಿ ಏಯಿಲ ಮಾಮಾಜಿ ಏಯಿಲ ಏಯಿಲ ಬಾಯೇಯಿಲ ಮಾಮಾಜಿ ಮಾಮಾಜಿ ಏಯಿಲರ ಕಾಯು ಬಹಾಡಿಲ ಕಾಯು ಬಹಾಡಿಲ ಮಾಮಾಜಿ ಏಯಿಲ ಕಾಯು ಬಹಾಡಿಲ ಕಾಯು ಬಹಾಡಿಲ ಮಾಮಾಜಿನ ಹಾಡಿಲನ ಎಡ್ನಾಚೋ ಜೋಡು ಎಡ್ನಾಚೋ ಜೋಡು ಮಾಮಾಜಿನ ಹಾಡಿಲ ಎಡ್ನಾಚೋ ಜೋಡು ಎಡ್ನಾಚೋ ಜೋಡು ಎಡ್ನಾಚೋ ಜೋಡ ಮೇಯ ಲೇಯ ಸೀನಾಯಿ ಮಾಮಾಜಿ ಸಂಗ ಮೇಯ ಜಯ ಸೀನಾಯಿ ಎಡ್ನಾಚೋ ಜೋಡ ಮೇಯ ಲೇಯ ಸೀನಾಯಿ ಮಾಮಾಜಿ ಸಂಗ ಮೇಯ ಜಯ ಸೀನಾಯಿ ಗಂಗಾಯಾವನಿ ತೂಕ ಬೋಲೋ ಸುಯೈಲ ಬೋಲೋ ಸುಯೈಲ ಗಂಗಾಯಾವನಿ ತೂಲ ಬೋಲೋ ಸುಯೈಲ ಬೋಲೋ ಸುಯೈಲ ಬೋಲೋ ಸುಯೈಲ ಕೋಣು ಬಾಯೈಲ ಕೋಣು ಬಾಯೈಲ ಬೋಲೋ ಸುಯೈಲ ಕೋಣು ಬಾಯೈಲ ಕೋಣು ಬಾಯೈಲ ಯೈಲ ತರ ಯೈಲ ಮಾಮಜಿ ಬಾಯೈಲ ಮಾಮಜಿ ಬಾಯೈಲ ಯೈಲ ಸ ಯೈಲ ಮಾಮಜಿ ಬಾಯೈಲ ಮಾಮಜಿ ಬಾಯೈಲ ಮಾಮಜಿ ಬಾಯೈಲ ಕಾಯು ಬಹಾಡಿಲ ಕಾಯು ಬಹಾಡಿಲ ಮಾಮಜಿ ಬಾಯೈಲ ಕಾಯು ಬಹಾಡಿಲ ಕಾಯು ಬಹಾಡಿಲ ಮಾಮಜಿನ ಹಾಡಿಲ ಚೈನಾಚ ಜೋಡು ಚೈನಾಚ ಜೋಡು ಮಾಮಜಿನ ಹಾಡಲ ಚೈನಾಚ ಜೋಡು ಚೈನಾಚ ಜೋಡು ಚೈನಾಚ ಜೋಡ ಮೇಯ ಲೇಯ ಸೀನಾಯಿ ಮಾಮಜಿ ಚ ಸಂಗ ಮೇಯ ಜಯ ಸೀನಾಯಿ ಚೈನಾಚ ಜೋಡ ಮೇಯ ಲೇಯ ಸೀನಾಯಿ ಮಾಮಜಿ ಚ ಸಂಗ ಮೇಯ ಜಯ ಸೀನಾಯಿ ಗಂಗಾಯಾವನಿ ತೂಕ ಬೋಲೋ ಸುಯೈಲ ಬೋಲೋ ಸುಯೈಲ ಗಂಗಾಯಾವನಿ ತೂಲ ಬೋಲೋ ಸುಯೈಲ ಬೋಲೋ ಸುಯೈಲ ಬೋಲೋ ಸುಯೈಲ ಕೋಣು ಬಾಯೈಲ ಕೋಣು ಬಾಯೈಲ ಬೋಲೋ ಸುಯೈಲ ಕೋಣು ಬಾಯೈಲ ಕೋಣು ಬಾಯೈಲ ಯೈಲ ತರ ಯೈಲ ಭಾವೋಜಿ ಯೈಲ ಭಾವೋಜಿ ಯೈಲ ಯೈಲ ಯೈಲ ಭಾವೋಜಿ ಯೈಲ ಭಾವೋಜಿ ಯೈಲ ಬಾವಜಿ ಏಯಿಲ ಕಾಯು ಬಹಾಡಿಲ ಕಾಯು ಬಹಾಡಿಲ ಬಾವಜಿ ಏಯಿಲ ಕಾಯು ಬಹಾಡಿಲ ಕಾಯು ಬಹಾಡಿಲ ಬಾವಜಿ ಹಾಡಿಲ ಪಟ್ಟೆಚ ಜೋಡು ಪಟ್ಟೆಚ ಜೋಡು ಬಾವಜಿ ಹಾಡಿಲ ಪಟ್ಟೆಚ ಜೋಡು ಪಟ್ಟೆಚ ಜೋಡು ಪಟ್ಟೆಚ ಜೋಡ ಮೇಯ ಲೇಯ ಸೀನಾಯಿ ಬಾವಜಿ ಸಂಗ ಮೇಯ ಜಯ ಸೀನಾಯಿ ಪಟ್ಟೆಚ ಜೋಡ ಮೇಯ ಲೇಯ ಸೀನಾಯಿ ಗಂಗಾಯಾವನಿ ತೂಕ ಬೋಲೋ ಸುಯೈಲ ಬೋಲೋ ಸುಯೈಲ ಗಂಗಾಯಾವನಿ ತೂಕ ಬೋಲೋ ಸುಯೈಲ ಬೋಲೋ ಸುಯೈಲ ಬೋಲೋ ಸುಯೈಲ ಕೋಣು ಬಾಯೈಲ ಕೋಣು ಬಾಯೈಲ ಬೋಲೋ ಸುಯೈಲ ಕೋಣು ಬಾಯೈಲ ಕೋಣು ಬಾಯೈಲ ಯೈಲ ತರ ಯೈಲ ಅಕ್ಕ ಬಾಯೈಲ ಅಕ್ಕ ಬಾಯೈಲ ಯೈಲ ಯೈಲ ಅಕ್ಕ ಬಾಯೈಲ ಅಕ್ಕ ಬಾಯೈಲ ಅಕ್ಕ ಬಾಯೈಲ ಕಾಯು ಬಹಾಡಿಲ ಕಾಯು ಬಹಾಡಿಲ ಅಕ್ಕ ಬಾಯೈಲ ಕಾಯು ಬಹಾಡಿಲ ಕಾಯು ಬಹಾಡಿಲ ಅಕ್ಕನು ಹಾಡಿಲ ಕುಡಕಾಚ ಜೋಡು ಕುಡಕಾಚ ಜೋಡು ಅಕ್ಕನು ಹಾಡಿಲ ಕುಡಕಾಚ ಜೋಡು ಕುಡಕಾಚ ಜೋಡು ಕುಡಕಾಚ ಜೋಡ ಮೇಯ ಲೇಯ ಸೀನಾಯಿ ಭಾವ ಅಕ್ಕಾಚ ಸಗ ಮೇಯ ಜಯ ಸೀನಾಯಿ ಕುಡಕಾಚ ಜೋಡ ಮೇಯ ಲೇಯ ಸೀನಾಯಿ ಗಂಗಾಯಾವನಿ ತೂಕ ಬೋಲೋ ಸುಯೈಲ ಬೋಲೋ ಸುಯೈಲ ಗಂಗಾಯಾವನಿ ತೂಕ ಬೋಲೋ ಸುಯೈಲ ಬೋಲೋ ಸುಯೈಲ ಬೋಲೋ ಸುಯೈಲ ಕೋಣು ಬಾಯೈಲ ಕೋಣು ಬಾಯೈಲ ಬೋಲೋ ಸುಯೈಲ ಕೋಣು ಬಾಯ ಬರ್ತಾಳು ಏಯಿಲ ಬರ್ತಾಳು ಏಯಿಲರ ಕಾಯು ಬಹಾಡೀಲ ಕಾಯು ಬಹಾಡೀಲ ಬರ್ತಾಳ ಹಾಡಿಲ ಮಗ ಸೂತ್ರ ಜೋಡು ಮಗ ಸೂತ್ರ ಜೋಡು ಬರತಾಳ ಸಂಗಮಿಯ ಜಯ ಸಿಹಾಯಿ ಮಂಗಲಸೂತ್ರ ಜಡಮಿಯ ಲೇಯ ಸಿಹಾಯಿ ಬರತಾಳ ಸಂಗಮಿಯ